वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯತೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೇಂದ್ರ ಸಹಾಯಕ ಪ್ರಾಧ್ಯಾಪಕರಾದ ಜಿಟಿ ಸುದರ್ಶನ್ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. ಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800 420 2233. ಈಗ ಕೇಳಿ ಜೀವ ವೈವಿಧ್ಯತೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಸಹಾಯಕ ಪ್ರಾಧ್ಯಾಪಕರಾದ ಜಿಟಿ ಸುದರ್ಶನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪರಿಸರ ತಜ್ಞರಾದ ಡಾಕ್ಟರ್ ಸುದರ್ಶನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಜೀವ ವೈವಿಧ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ರೈತ ಬಾಂಧವರೇ. ಈ ದಿನ ನಿಮಗೆಲ್ಲ ಈ ಜೀವ ವೈವಿಧ್ಯತೆ, ಪರಿಸರ, ಹವಾಮಾನ ಬದಲಾವಣೆ ಇದ್ರ ಬಗ್ಗೆ ನಾವು ನಿಮ್ಮ ಜೊತೆಯಲ್ಲಿ ಕೆಲವು ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಈಗ ಪ್ರಾರಂಭದಲ್ಲಿ ಜೀವ ವೈವಿಧ್ಯತೆ ಅಂದರೆ ಏನು ಸರ್ ಆಗಿದ್ರೆ? ಈ ಜೀವ ವೈವಿಧ್ಯತೆ ಅಂದರೆ ನಿಮಗೆ ಗೊತ್ತಿರತಕ್ಕಂಥ ವಿಷಯ ಅಂದರೆ, ಜೀವ ಅಂದರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು, ವೈವಿಧ್ಯತೆ ಅಂದರೆ ಇಲ್ಲಿರ್ತಕ್ಕಂಥ ವಿವಿಧತೆ ಅಂತ ಹೇಳ್ತೀವಿ. ಈಗ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದರೆ, ಈ ಭೂಮಿ ಮೇಲೆ ಅಂದರೆ ಈ ಭೂಮಂಡಲದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಜೀವ ಸಂಕುಲದಲ್ಲಿ ಇರ್ತಕ್ಕಂಥ ವಿವಿಧತೆನೇ ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಪ್ರಾಣಿಗಳಲ್ಲಿ ವೈವಿಧ್ಯತೆ ಇರುತ್ತೆ, ಸಸ್ಯ ಸಂಕುಲದಲ್ಲಿ ವೈವಿಧ್ಯ ಇರುತ್ತೆ, ಸೂಕ್ಷ್ಮ ಜೀವಿಗಳಲ್ಲಿ ವೈವಿಧ್ಯ ಇರುತ್ತೆ. ಈ ಎಲ್ಲ ಒಟ್ಟಾರೆ ಈ ಜೀವ ವೈವಿಧ್ಯತೆ ಅಂತ ನಾವು ವಿಶ್ಲೇಷಣೆ ಮಾಡ್ತೀವಿ. ನೀವು ಗಮನಿಸಿರ್ಬೋದು, ಒಂದೊಂದು ಪ್ರಾಣಿನಲ್ಲೂ ಸುಮಾರು ವೈವಿಧ್ಯತೆ ಇರುತ್ತೆ. ಈಗ ನಾವು ತಿಂತಕ್ಕಂಥ ಅನ್ನದಲ್ಲಿ ಪ್ರಪಂಚಾದ್ಯಂತ ಸರಿ ಸುಮಾರು 120,000 ಪ್ರಭೇದಗಳಿದ್ದಾವೆ. ಅದೇ ನೀವು ಗಮನಿಸಿದಾಗ ನಮ್ಮ ಪ್ರಪಂಚಾದ್ಯಂತ ನಮ್ಮ ಮನುಷ್ಯರು 730 crore ಜನಸಂಖ್ಯೆಯಲ್ಲಿ ನಾವಿರ್ತೀವಿ. ನಾವು 730 crore ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರಪಂಚದಲ್ಲಿ 730 crore ವೈವಿಧ್ಯತೆಯಿಂದ ಕೂಡಿರುತ್ತೆ. ನಿಮಗೊಂದು ಸರಳವಾಗಿರ್ತಕ್ಕಂಥ ಉದಾಹರಣೆ. ಆ ರೀತಿ ಪ್ರಾಣಿಗಳಲ್ಲಿ ವೈವಿಧ್ಯತೆ ಇದೆ, ಪಕ್ಷಿಗಳಲ್ಲೂ ವೈವಿಧ್ಯತೆ, ಕಣ್ಣಿಗೆ ಕಾಣಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಲ್ಲೂ ವೈವಿಧ್ಯತೆ ನಾವು ಕಾಣಬಹುದು. ಸರ್, ಈಗ ಇದರಲ್ಲಿ ಎಷ್ಟು ವಿಧಗಳು ನಾವು ಕಾಣಬಹುದು ಸರ್? ಇದರಲ್ಲಿ ಏನಾಗುತ್ತೆ ಅಂದ್ರೆ, ಜೀನ್ಸ್ ಅಂದ್ರೆ ವಂಶವಾಗಿ ಇರ್ತಕ್ಕಂಥ ವೈವಿಧ್ಯತೆ ಅಂತ ಒಂದು ವಿಭಾಗ. ಎರಡನೇದು, ಆ ಎಲ್ಲ ಪ್ರಾಣಿಗಳಾಗಲಿ ಪಕ್ಷಿಗಳಲ್ಲೂ ಎಲ್ಲೆಲ್ಲಿ ವಾಸ ಮಾಡ್ತವೆ ಅದಕ್ಕೆ ಆವಾಸದಲ್ಲಿರ್ತಕ್ಕಂಥ ವೈವಿಧ್ಯತೆ ಅಂತ ಇರುತ್ತೆ. ಜೊತೆನಲ್ಲಿ ಈ ಪ್ರಭೇದದಲ್ಲಿರ್ತಕ್ಕಂಥ ವೈವಿಧ್ಯತೆ, ಈ ರೀತಿಯಂಥ ಮೂರು ವಿಧದಲ್ಲಿ ನಾವು ಈ ವೈವಿಧ್ಯತೆ ನಾವು ಕಾಣಬಹುದು. ಇದು ಪರಿಸರದಲ್ಲಿ ಕಂಡು ಬರ್ತಕ್ಕಂಥ ಜೀವವಿರ್ತಕ್ಕಂಥ ವಿವಿಧ ಅಂಗಗಳಿವು. ಈಗ ಈ ಜೀವ ವೈವಿಧ್ಯತೆಯ ಸಂಕೇತ ಹಾಗೂ ಸ್ವರೂಪಗಳು ಯಾವ ರೀತಿ ಇರ್ತವೆ ಸರ್? ಈಗ ನಿಮಗೆ ಗಮನಿಸಿರುವ ಹಾಗೆ ಜೀವ ವೈವಿಧ್ಯತೆಯ ಸಂಕೇತ ಅಥವಾ ಸ್ವರೂಪಗಳು ಅಂತೀವಿ. ಹಾಗಾದ್ರೆ ಏನಪ್ಪ ಅಂದ್ರೆ, ಈ ಜೀವ ವೈವಿಧ್ಯತೆ ವಿಜ್ಞಾನಿಗಳಿಗೆ ಸಂಶೋಧನೆ ವಿಷಯ ಆಗಿರುತ್ತೆ. ಇದು ಹೆಚ್ಚು ಹೆಚ್ಚು ಹೊಸ ಹೊಸ ಸಂಶೋಧನೆಗಳನ್ನ ನಾವು ಅಳವಡಿಸಿಕೊಳ್ಬೇಕಾದ್ರೆ ನಮ್ಮ ಪರಿಸರ, ನಮ್ಮ ಜೀವ ವೈವಿಧ್ಯತೆ ಬೇಕೇ ಬೇಕು. ಆಧ್ಯಾತ್ಮಿಕತೆಗಳಿಗೆ ಇದು ಪರಿಸರದ ಒಂದು ವಿಶೇಷವಾಗಿರ್ತಕ್ಕಂಥ ಲೀಲೆ ಅಂತ ಹೇಳ್ತಾರೆ. ಕಲಾವಿದರಿಗೆ ಇದು ಪ್ರಕೃತಿಯ ಆರಾಧನೆಯ ತಾಣ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ನಾವು ನೀವೆಲ್ಲ ಜನಸಾಮಾನ್ಯರಿಗಿದು ಜೀವನ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅಕ್ಷಯ ಪಾತ್ರೆ ಅಂತ ಹೇಳ್ತೀವಿ. ಆದ್ರಿಂದ ಜೀವ ವೈವಿಧ್ಯ ಸಂಕೇತ ಮತ್ತು ಸ್ವರೂಪಗಳು ನಾನಾ ವಿಧವಾಗಿ ಆ ವ್ಯಕ್ತಿಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಇದೇ ಜೀವ ವೈವಿಧ್ಯ ಸಂಕೇತ ಅಥವಾ ಸ್ವರೂಪ ಅಂತ ನಾವು ಹೇಳ್ಬೋದು. ಈಗ ಹಾಗಿದ್ರೆ ಈ ಪ್ರಪಂಚದಲ್ಲಿ ಈ ಜೀವ ವೈವಿಧ್ಯತೆಯನ್ನು ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ನಾವು ಕಾಣಬಹುದು? ನೀವು ಗಮನಿಸಿರೋ ಹಾಗೆ ಪ್ರಪಂಚಾದ್ಯಂತ ಉಷ್ಣವಲಯ ಅಂತ ಬರುತ್ತೆ. ಉಷ್ಣವಲಯದಲ್ಲಿ ಬರ್ತಕ್ಕಂತ ಪ್ರದೇಶದಲ್ಲಿ ಅತಿ ಹೆಚ್ಚು ಬಿಸಿಲು ಬೀಳುತ್ತೆ. ಅತಿ ಹೆಚ್ಚು ಬಿಸಿಲು ಬೀಳಿದಾಗ ಅತಿ ಹೆಚ್ಚು ಮಳೆ ಬೀಳುತ್ತೆ. ಅತಿ ಹೆಚ್ಚು ಮಳೆ ಬಿದ್ದಾಗ ಏನಾಗುತ್ತದೆ, ಅತಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಸಸ್ಯ ಸಂಕುಲಗಳು ಆ ಪ್ರದೇಶದಲ್ಲಿ ನಾವು ಗಮನಿಸ್ತೀವಿ. ಅತಿ ಹೆಚ್ಚು ಸಸ್ಯ ಸಂಕುಲಗಳು ಆ ಪ್ರದೇಶದಲ್ಲಿರುವಾಗ ಅವನ್ನೆಲ್ಲ ಅವಲಂಬಿಸಿ ಅನೇಕ ಪ್ರಾಣಿ ಸಂಕುಲಗಳು, ಪಕ್ಷಿ ಸಂಕುಲಗಳು ಅವಲಂಬನೆ ಆಗ್ತವೆ. ಹಾಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜೀವವಿದ್ದಿರ್ತಕ್ಕಂಥ ಭಾಗಗಳು ಉಷ್ಣವಲಯದಲ್ಲಿರ್ತಕ್ಕಂಥ ದೇಶಗಳು. ಪ್ರಪಂಚದಲ್ಲಿ 12 ಜೀವ ವೈವಿಧ್ಯತೆಯ ತಾಣಗಳು ಅಂತ ನಾವು ಗುರುತಿದ್ದಾರೆ. ಪ್ರಪಂಚದಲ್ಲಿ ಈ 12 ಜೀವ ವೈವಿಧ್ಯ ತಾಣದಲ್ಲಿ ಅಂದ್ರೆ ಈ ಹೆಚ್ಚು ಜೀವ ವೈವಿಧ್ಯ ಇರ್ತಕ್ಕಂಥದ್ದಲ್ಲಿ ನಮ್ಮ ದೇಶ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಈ ಜೀವ ವೈವಿಧ್ಯ ತಾಣದಲ್ಲಿ ನಾವು ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಅಂತ ನಿಮಗೆ ತಿಳಿಸಕ್ ಇಷ್ಟಪಡ್ತೀನಿ. ಈ ಜೀವ ವೈವಿಧ್ಯತೆಯಲ್ಲಿ ಏನಾದರೂ ಈ ಸೂಕ್ಷ್ಮ ತಾಣಗಳು ಅಥವಾ ಬೇರೆ ಬೇರೆ ಪ್ರದೇಶಗಳು ಈ ತರ ಏನಾದರೂ ವಿಭಾಗಗಳು ಕಾಣಬಹುದಾ ಸರ್? ಈ ಜೀವ ವೈವಿಧ್ಯದಲ್ಲಿ ಪ್ರಪಂಚದಲ್ಲಿ 34 ಜೀವ ವೈವಿಧ್ಯತೆಯ ತಾಣಗಳು ಅಂತ ಹೇಳ್ತೀವಿ. ಅಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ದ ವರ್ಲ್ಡ್ ಅಂತ ಸೂಕ್ಷ್ಮ ಪ್ರದೇಶಗಳು ಸಂರಕ್ಷಿತ ತಾಣಗಳು ಅಂತ ಗೊತ್ತಾರೆ. ಈ 34 ಜೀವ ವೈವಿಧ್ಯ ತಾಣದಲ್ಲಿ ನಮ್ಮ ದೇಶದಲ್ಲಿ 4 ಇದಾವೆ. ಅದು ಮೊದಲನೇದಾಗಿ ಈಶಾನ್ಯ ಹಿಮಾಲಯ ಶ್ರೇಣಿಗಳು, ಉತ್ತರ ಹಿಮಾಲಯ ಶ್ರೇಣಿಗಳು, ಪಶ್ಚಿಮ ಘಟ್ಟಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈಗ ಬೇರೆ ಬೇರೆ ದೇಶದಲ್ಲಿ 1 ಇರ್ಬೋದು ತಾಣ, 2 ಇರ್ಬೋದು, 3 ಇರ್ಬೋದು, ಪ್ರಪಂಚದಲ್ಲಿ 4 ಜೀವ ವೈವಿಧ್ಯ ತಾಣ ಇರತಕ್ಕಂಥ ಏಕೈಕ ರಾಷ್ಟ್ರ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಏನಾಗಿದೆ, ಈ ತಾಣಗಳನ್ನ ನಾವು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಹಾಗಾಗಿ ಇವನ್ನೆಲ್ಲ ನಾವು ಸಂರಕ್ಷಣೆ ಮಾಡೋಣ ಅಂತ ನಿಮ್ಗೆ ತಿಳಿಸ್ತಾ. ಸರ್, ಈಗ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀರಾ? ಈ ಸಂರಕ್ಷಣೆ ಮಾಡೋದಕ್ಕಿಂತ ಮೊದಲೇ ಜೀವ ವೈವಿಧ್ಯತೆ ಯಾಕೆ ಬೇಕು ಅನ್ನೋ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಸರ್. ಯಾಕಂದ್ರೆ ಈಗ ನಾವು ಕೆಲವರು ಏನ್ ಹೇಳ್ತಾರೆ, ಜೀವ ವೈವಿಧ್ಯ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಉದಾಸೀನವಾದ ಭಾವನೆಗಳು ನಾವು ನೋಡ್ತಾ ಬಂದಿವಿ. ಪರಿಸರಕ್ಕೂ ನನಗೆ ಸಂಬಂಧ ಇಲ್ಲ, ಗಿಡಕ್ಕೂ ಮರಕ್ಕೆ ಸಂಬಂಧ ಇಲ್ಲ, ಜೀವ ವೈವಿಧ್ಯ ನಮಗೆ ಬೇಡ ಬೇಡ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಉದಾಸೀನದ ಭಾವನೆಗಳು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಜೀವ ವೈವಿಧ್ಯತೆ ಏನ್ ಬೇಕು ಅಂದ್ರೆ ನೋಡಿ, ಒಂದು ಮರ ಇತ್ತು ಅಂದ್ರೆ ಆ ಮರದಿಂದ ಎಷ್ಟೆಷ್ಟು ಉಪಯೋಗ ಅಂತ ನಿಮ್ಗೆ ಗೊತ್ತಿರಬಹುದು. ನಮಗೆ ಹುರುಗಲು ಸಿಗುತ್ತೆ, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಸಿಗುತ್ತೆ, ಎಲ್ಲಾ ಬಗೆಯ ಹಣ್ಣುಗಳು, ಎಲ್ಲಾ ಬಗೆಯ ಫರ್ನಿಚರ್ ಬೇಕಂತ ಮರಮುಟ್ಟುಗಳು, ಆಮೇಲೆ ನಮ್ಮ ಮುಖಕ್ಕಿರತಕ್ಕಂಥ ಎಲ್ಲ ಬಗೆಯ ಕ್ರೀಮ್ಗಳು, ನಮ್ಮ ವೆಹಿಕಲ್ ಬಳಸತಕ್ಕಂಥ ಟೈರ್ ಟ್ಯೂಬ್ಗಳು, ಹಸಿರೆಲೆ ಗೊಬ್ಬರಗಳು, ನೆರಳುಗಳು, ಉಸಿರಾಡ್ತಕ್ಕಂಥ ಗಾಳಿ, ಬರೀಲಿಕ್ಕೆ ಉಪಯೋಗಿಸ್ತಕ್ಕಂಥ ಪೇಪರ್ಸ್ಗಳು, ನಾವು ತೊಟ್ಟುಕೊಂಡಿರ್ತ ಹಂಗಿ ಅಥವಾ ಬಟ್ಟೆಗಳು, ಇವೆಲ್ಲವೂ ನಮ್ಮ ಪರಿಸರತಕ್ಕಂಥ ಸಸ್ಯ ಸಂಕುಲಗಳು ಅನಿಸುತ್ತೆ. ಇದರ ಹೊರತಾಗಿ ನಮಗೇನಂದ್ರೆ ಶುದ್ಧವಾದ ಬೆಲೆನೆ ಕಟ್ಟಲಿಕ್ಕೆ ಸಾಧ್ಯವಿರತಕ್ಕಂಥ ಅಮೃತಕ್ಕೆ ಸಮನಾಗಿರ್ತಕ್ಕಂಥ ಶುದ್ಧವಾದ ಗಾಳಿ ಸಿಗ್ತಾ ಇದೆ. ಇವತ್ತು ನೀವು ಗಮನಿಸಿರ್ಬೋದು, ಕರೋನಾದಂತ ಕಾಲದಲ್ಲಿ ಎಷ್ಟೇ ದುಡ್ಡಿದ್ರು ಗಾಳಿ ಸಿಗ್ತಾ ಇರಲಿಲ್ಲ. ನಮ್ಮ ಗಿಡ ಮರಗಳು ಪ್ರತಿನಿತ್ಯ ಯಾವುದೇ ಒಂದು ಬೇಡಿಕೆ ಇಲ್ಲದಂಗೆ ನಮಗೆ ಪ್ರಾಣವಾಯುದ ಆಮ್ಲಜನಕ ಕೊಡ್ತವೆ. ಇದರ ಬೆಲೆ ಇತ್ತೀಚಿನ ದಿನದಲ್ಲಿ ಕೊರೋನಾ ಸಮಯದಲ್ಲಿ ಗೊತ್ತಾಗಿರೋದ್ರಿಂದ ನಾವು ಎಷ್ಟೇ ಜೀವ ವೈವಿಧ್ಯ ಬಗ್ಗೆ ಹೇಳ್ತಾ ಇದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸರಿಸುಮಾರು 3 ಸಿಲಿಂಡರ್ನಷ್ಟು ಆಮ್ಲಜನಕವನ್ನು ಪ್ರಕೃತಿನಲ್ಲಿ ನಮ್ಮ ಸಸ್ಯ ಸಂಕುಲ ಉತ್ಪಾದನೆ ಮಾಡತಕ್ಕಂಥ ಗಿಡದಿಂದ ಸಿಗ್ತಾ ಇತ್ತು. ಒಂದು ಸಿಲಿಂಡರ್ಗೆ ಸರಿಸುಮಾರು 700 ರೂಪಾಯಿ ಅಂದ್ರೆ ಒಂದ್ ದಿನಕ್ಕೆ 2,100 ರೂಪಾಯಿ ಬೆಲೆ ಆಗ್ತಿತ್ತು. ಒಂದು ವರ್ಷಕ್ಕೆ 7,06,500 ರೂಪಾಯಿ ಬೆಲೆ ಆಗ್ತಿತ್ತು. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಲ್ಲಾ ಆಮ್ಲಜನಕವನ್ನು ಶುದ್ಧವಾದ ಗಾಳಿನವನ್ನು ಕೊಂಡ್ಕೊಂಡ್ಬಿಟ್ಟು ಉಸಿರಾಡಬೇಕು ಅಂದ್ರೆ ಸರಿಸುಮಾರು 5-6 ಕೋಟಿ ದುಡ್ಡಾಗ್ತಿತ್ತು. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಮಗೆ ಪ್ರತಿನಿತ್ಯ ಶುದ್ಧವಾದ ಗಾಳಿ ಕೊಡ್ತಕ್ಕಂಥ ಈ ಗಿಡ ಮರದ ಬಗ್ಗೆ ನಮ್ಗೆ ಯಾಕೆ ಇರತಕ್ಕಂಥ ಉದಾಸೀನವಾದ ಭಾವನೆಗಳು ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ನೀವು ಹೇಳೋ ಪ್ರಕಾರ ಈ ಕೃಷಿಗೂ ಮತ್ತು ಈ ಜೀವ ವೈವಿಧ್ಯತೆಗೂ ನಿಕಟವಾದ ಒಂದು ಸಂಬಂಧ ಇದೆ ಅಂತೀರಾ ಸರ್? ಖಂಡಿತ ಖಂಡಿತ. ಹೆಂಗಂದ್ರೆ ನಮ್ಮ ಕೃಷಿ ಮತ್ತು ಪರಿಸರ ಮತ್ತು ಜೀವ ವೈವಿಧ್ಯಕ್ಕೆ ತುಂಬಾ ಸಂಬಂಧ ಇದೆ. ನೀವು ಪ್ರಪಂಚಾದ್ಯಂತ ಸರಿಸುಮಾರು 300,000+ ಜೀವಿಗಳು ನಮ್ಮ ರೈತರ ಬಾಳಿನಲ್ಲಿ ಆಸುಹೊಕ್ಕಾಗಿರ್ತವೆ. ನೀವು ಗಮನಿಸಿರ್ಬೋದು, ಇದರಲ್ಲಿ 25-30,000 ಜೇನಿನ ಪ್ರಭೇದಗಳು ನಮ್ಮ ರೈತರ ಬಾಳಿನಲ್ಲಿ ಜೊಚ್ಚುತ್ತಲಾಗಿರ್ತವೆ. ಇವು ಯಾವ ಪರಾಗಸ್ಪರ್ಶ ಆಗಿರ್ಬೋದು, ಇವು ಏನು ಇರಲಿಲ್ಲ ಜೀವಿಗಳು ಅಂದ್ರೆ ನಮ್ಮ ರೈತರು ಬೆಳೆದಂತ ಬೆಳೆಗಳು ಹೂವಿನ ಅಂತಲ್ಲಿ ಉದುರ್ಬಿಡ್ತಿದ್ವು, ಅವು ಕಾಯಾಗ್ತಿರ್ಲಿಲ್ಲ, ಹಣ್ಣಾಗ್ತಾ ಇರಲಿಲ್ಲ. ಅದರಲ್ಲೂ ನೀವು ಜೇನಿನ ಪ್ರಭೇದ ಅಂತೂ ತುಂಬಾ ಅತ್ಯಂತ ಅಮೂಲ್ಯವಾದ ಪಾತ್ರ ಪರಾಗಸ್ಪರ್ಶ ಕ್ರಿಯೆಯಲ್ಲಿ. ಅದ್ರ ಜೊತೆಯಲ್ಲಿ ಜಿಟ್ಟಿಗಳು, ಜೀರುಂಡೆಗಳು, ದುಂಬಿಗಳು, ಸಸ್ತನಿಗಳು ಎಲ್ಲವೂ ಸಹಾಯ ಮಾಡ್ತವೆ. ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಈ ಜೇನಿನ ಸಂಕುಲಗಳನ್ನ ನಾವು ಇವತ್ತು ನಾಶ ಮಾಡ್ತಾ ಇದೀವಿ. ಇವತ್ತು 100ರಲ್ಲಿ 30% ಜೇನು ಸಂಕುಲ ಈಗೆಲ್ಲ ಹಾಳು ಮಾಡಿ ಉಳಿದಿರ್ತಕ್ಕಂಥ 70% ಜೇನು ಸಂಕುಲ ಮಾತ್ರ ಉಳಿದಿದೆ. ಇವು ಏನಾದರೂ 70% ಜೇನು ಸಂಕುಲ ನಾಶವಾಯಿತು ಅಂದರೆ ಈ ಭೂಮಿ ಮೇಲೆ ಮನುಷ್ಯ ಅಂತಕ್ಕಂಥ ಪ್ರಾಣಿನ ಹುಡುಕಕ್ಕಾಗುತ್ತೆ. ಇವತ್ತು ನಾವು ಗಮನಿಸಿರುವಾಗ ಜೇನು ಸಂಕುಲ ಎಲ್ಲಿ ವಾಸ ಮಾಡ್ತವೆ ಅಂದರೆ ನಮ್ಮ ಪರಿಸರತಕ್ಕಂಥ ಗಿಡ ಮರ ಬಳ್ಳಿನಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತಮ್ಮ ಮಕರಂದ ಇರ್ಕೊಳ್ತಾ ಹೋಗ್ತಾ ಇರ್ತವೆ. ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಪಶ್ಚಿಮಘಟ್ಟದಲ್ಲಿರ್ತಕ್ಕಂಥ ಜೇನು ಸಂಕುಲನಲ್ಲಿ ಜೇನಿನ ಹನಿನ ನಾವು ಕಲೆಕ್ಟ್ ಮಾಡುವಾಗ ಅಲ್ಲಿ ಅವನ್ನ ನಾವು ಸಿಕ್ಕಾಪಟ್ಟೆ ಸಾಯಿಸ್ತೀವಿ. ಬಯಲು ಸೀಮೆಗೆ ಬಂದರೆ ಪ್ರತಿನಿತ್ಯ ನಾವು ನಮ್ಮ ಕೃಷಿ ಬೆಳೆಗಳಿಗೆ ಔಷಧಿ ಹೊಡೆದ್ರಿಂದ ಅಲ್ಲಿ ಅವನ್ನ ಸಾಯಿಸ್ತೀವಿ. ಇವತ್ತು ಅವನ್ನ ಸ್ವಚ್ಛಂದವಾಗಿ ಪರಿಸರದಲ್ಲಿರ್ತಕ್ಕಂಥ ಈ ಜೇನು ಸಂಕುಲ ನಾವು ಬೀದಿಗೆ ಹಾಕಿಬಿಟ್ಟಿದ್ದೀವಿ. ನೀವು ಗಮನಿಸಬಹುದು, ಹೂವಿನ ವ್ಯಾಪಾರಿ ಹೂವಿನ ಮಾಡ್ತದಲ್ಲ ಅಲ್ಲಿ ಕಬ್ಬಿನ ಹಾಲು ಮಾರಾಟ ಮಾಡ್ತಕ್ಕಂಥ ಆ ವ್ಯಾಪಾರಿಯ ಕಬ್ಬಿನ ಬಟ್ಲಲ್ಲಿ, ನಂತರ ಕಲಂಗಡಿ ಹಣ್ಣು ಕೊಯ್ತಕ್ಕಂಥ ಬಟ್ಲಲ್ಲಿ, ಆಮೇಲೆ ಅಂಗಡಿ ಮಾರ್ತಕ್ಕಂಥ ಬೆಲ್ಲದ ಬುಟ್ಟಿನಲ್ಲಿ ಇವತ್ತು ಜೇನು ಸಂತತಿನ ನಾವು ನೋಡಬಹುದು. ಹೀಗೆ ಮಾಡಿದರೆ ಖಂಡಿತ ಈ ಮನುಜ ಕುಲ ಅಂತಕ್ಕಂಥದ್ದು ಉಳಿಯಲ್ಲ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನ ನಾವು ಹಾಕೋಣ, ಮರ ಆಗಕ್ಕೆ ಬಿಡೋಣ, ಅವು ನಮ್ಮಂತೆ ಅಂದ್ಬಿಟ್ಟು ನಾವು ಭಾವನೆ ವ್ಯಕ್ತಪಡಿಸೋಣ. ಇಲ್ಲದಿದ್ದರೆ ಮನುಜನಿಗೆ ಈ ಉಳಿವಿಲ್ಲ ಅಂತ ತಿಳಿಸ್ತಾ ನೋಡಿ, ಇವು ಗಮನಿಸಿರ್ಬೋದು ಬೆಳಗಿಂದ ಸಂಜೆ ತನಕ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡ್ತವೆ. ಸಂಜೆ ಅವು ಎಲ್ಲಿ ಹೋಗ್ಬೇಕು ಅಂದರೆ ಅವುಗಳಿರ್ತಕ್ಕಂಥ ಆವಾಸ ಸ್ಥಳಗಳು ಅಂತ ಹೇಳ್ತಂದ್ರೆ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಅವು ಹೋಗ್ಬೇಕಾಗುತ್ತೆ. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಅವು ವಾಸ ಮಾಡ್ತಕ್ಕಂಥ ಗಿಡ ಆಗಲಿ ಮರಗಳಾಗಲಿ ಬಳ್ಳಿಗಳಲ್ಲಿ ನಾಶ ಮಾಡಿಬಿಟ್ಟು ಸಹಾಯಕವೂ ಬೇಕು, ಅವೆಲ್ಲ ಸಹಾಯಕ್ಕೆ ಬೇಕು, ಅವು ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಮನುಷ್ಯ ಎಷ್ಟೊಂದು ಸ್ವಾರ್ಥಿ ಅಲ್ವಾ? ನೀವು ಯೋಚನೆ ಮಾಡಿ, ನಾವು ಹೇಗಿರ ಭೂಮಿ ಮೇಲೆ ಇರ್ತೀವೋ ಆ ಜೀವಿಗಳು ನಮ್ಮ ಜೊತೆನೇ ಇರಲಿ ಅಂತ ಮನೋಭಾವನೆ ತಾವೆಲ್ಲ ಬೆಳೆಸ್ಕೊಳ್ಳೋಣ. ಅಂದ್ರೆ ಈಗ ಈ ಜೀವ ವೈವಿಧ್ಯತೆ ಅಲ್ಲಿ ಅವನತಿಗೆ ಹೋಗ್ತಾ ಐತೆ, ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಅಂತ ಹೇಳ್ತಾರೆ ಸರ್? ಖಂಡಿತ, ಜೀವ ವೈವಿಧ್ಯ ಅವನತಿಗೆ ತುಂಬಾ ಹತ್ತಿರದಲ್ಲಿದ್ದೇವೆ. ಇವತ್ತು ನೀವು ಗಮನಿಸಿರ್ಬೋದು, ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ರೋಗಗಳು ನಮಗೆ ಬರ್ತದವೆ. ಇದಕ್ಕೆಲ್ಲ ಪ್ರಮುಖವಾಗಿ ಕಾರಣ ನಮ್ಮ ಪರಿಸರ ಮತ್ತು ಜೀವ ವೈವಿಧ್ಯ ನಾವು ಹಾಳು ಮಾಡತಕ್ಕಂಥದ್ದು. ನೀವು ಗಮನಿಸಿದಾಗ ಈ ಜೀವ ವೈವಿಧ್ಯತೆ ಅಥವಾ ಪರಿಸರ ಅವನತಿಗೆ ಒಂದೊಂದೇ ನಾವು ಕಾರಣ ನೋಡ್ತಿಂತ ಬಂದರೆ ನಗರೀಕರಣ. ನಗರೀಕರಣ ಅಂದರೆ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ತೋಟಗಾರಿಕಾ ಭೂಮಿಗಳಾಗಿರ್ಬೋದು, ಇವನ್ನೆಲ್ಲ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲ ಆ ಪ್ರದೇಶಗಳನ್ನೆಲ್ಲ ನಾವು ನಗರಾಭಿವೃದ್ಧಿ ಪ್ರದೇಶಗಳಾಗಿ ಮಾಡಿಬಿಟ್ಟು ನಾವು ಸಸ್ಯ ಸಂಕುಲಗಳನ್ನ ನಾವು ಹಾಳು ಮಾಡ್ತೀವಿ. ಒಂದು ಕಾರಣ ಏನು, ಅತಿ ಹೆಚ್ಚು ಜನಸಂಖ್ಯೆ ಓವರ್ ಪಾಪ್ಯುಲೇಷನ್ದಿಂದ ನಮ್ಮ ಪರಿಸರಕ್ಕೆ ಧಕ್ಕೆ ಆಗ್ತಾ ಇದೆ. ಓವರ್ ಪಾಪ್ಯುಲೇಷನ್ ಅವರ ಬೇಡಿಕೆಗಳನ್ನ ಈಡೇರಿಸೋಕ್ಕೋಸ್ಕರ ನಾವೇನಂದ್ರೆ ಹೆಚ್ಚು ವಾಹನಗಳನ್ನ ಬಿಡುಗಡೆ ಮಾಡ್ತಾ ಇದ್ವಿ, ಅದರಿಂದ ಬರ್ತಕ್ಕಂಥ ಗಾಳಿಯಿಂದ ನಮಗೆ ಜೀವವೈದ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಮೂರನೇದೇನಂದ್ರೆ ಗಣಿಗಾರಿಕೆಯಿಂದನೂ ನಮ್ಮ ಜೀವ ವೈವಿಧ್ಯಕ್ಕೆ ಅಪಾರವಾದ ನಷ್ಟ ಆಗ್ತಾ ಇದೆ, ಜೊತೆಯಲ್ಲಿ ಕೈಗಾರಿಕಾ ಕಾರಣದಿಂದನೂ ಅಪಾರವಾದ ನಷ್ಟ ಜೀವ ಸಂಕುಲಕ್ಕೆ ಆಗ್ತಾ ಇದೆ. ಆಮೇಲೆ ಅವು ವಾಸ ಮಾಡ್ತಕ್ಕಂಥ ಆವಾಸ ಸ್ಥಳದಲ್ಲೂ ಮನುಷ್ಯ ಹೋಗ್ಬಿಟ್ಟು ತನ್ನ ದಬ್ಬಾಳಿಕೆಯಿಂದ ಆವಾಸಗಳನ್ನು ನಾಶ ಮಾಡ್ತಾನೆ, ಅದು ತೊಂದರೆ ಆಗ್ತಾ ಇದೆ. ಜೊತೆಯಲ್ಲಿ ಬೇರೊಂದು ಪ್ರಭೇದ ನಮ್ಮ ಪ್ರಚಲಿರ್ತಕ್ಕಂಥ ಬೇರೊಂದು ಸಸ್ಯ ಪ್ರಭೇದವನ್ನು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಸ್ಯ ಪ್ರಭೇದದ ಜೊತೆಗೆ ಬೆರೆತಾಗ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಸ್ಯ ಪ್ರಭೇದಗಳು ವಿನಾಶದ ಅಂಚಿಗೆ ಹೋಗ್ತಾ ಇದ್ದಾವೆ. ಮಾನವ ಮತ್ತು ವನ್ಯಜೀವಿಗಳ ಜೊತೆಗೆ ಸಂಘರ್ಷ ಆಗಿಬಿಟ್ಟು ಇವತ್ತು ಜೀವ ವೈವಿಧ್ಯ ಅವನತಿಗೆ ಕಾರಣ ಆಗ್ತದವೆ. ಹೀಗೆ ಬಿಟ್ಟರೆ ಮುಂದೊಂದಿನ ಈ ಸಸ್ಯ ಸಂಕುಲಗಳು ಪ್ರಾಣಿ ಸಂಕುಲಗಳು ನಾವು ಎಲ್ಲಿದ್ದಾವೆ ಅಂದ್ಬಿಟ್ಟು ಮುಂದಿನ ಪೀಳಿಗೆ ನಾವು ಚಿತ್ರಪಟದಲ್ಲೂ ಅಥವಾ ವಿಡಿಯೋ ಮುಖಾಂತರ ತೋರಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿಗೆ ನಾವು ಹೋಗೋದು ಬೇಡ. ಈಗ ಹಾಳಾಗಿ ತುಂಬ ಹಾಳಾಗಿದೆ, ಇರತಕ್ಕಂಥದ್ದು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ದಾಗಲಿ ಅಂತ. ಈಗ ಇಷ್ಟೊಂದೆಲ್ಲ ಅವನತಿಗೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದೀರಿ ಸರ್, ಇದನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕಾಗತ್ತೆ ನಾವೆಲ್ಲ? ಈಗ ಸಂರಕ್ಷಣೆ ವಿಧಾನ ಅಂದರೆ ತುಂಬ ಸರಳ. ನಾವು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮವಾಗದೆ ನಾವೇನು ಅಂದರೆ ನಾವು ಎಲ್ಲ ಜನಸಾಮಾನ್ಯರಾಗಿ ಜನಸಾಮಾನ್ಯರ ಬರ್ತದ ಕಾರ್ಯಕ್ರಮಗಳು ಮಾಡೋಣ. ಯಾವ ರೀತಿ ಅಂದರೆ ಎಲ್ಲೆಲ್ಲಿ ಖಾಲಿ ಜಾಗ ಇದಾವೋ ಆ ಜಾಗದಲ್ಲಿ ಹೆಚ್ಚೆಚ್ಚು ಗಿಡ ನೆಡೋಣ. ಗಿಡ ನೆಟ್ಬಿಟ್ಟು 2 ವರ್ಷ ನಾವೊಂದು ಪೋಷಣೆ ಮಾಡೋಣ. 2 ವರ್ಷ ಪೋಷಣೆ ಮಾಡಿದ್ದೇ ಆದಲ್ಲಿ ಅದು ಸಾವಿರಾರು ವರ್ಷಗಳ ಕಾಲ ನಮ್ಮನ್ನು ನಮ್ಮ ಮುಂದಿನ ಪೀಳಿಗೆ ಸಂರಕ್ಷಣೆ ಮಾಡುತ್ತೆ. ಒಂದು ವಿಧಾನ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ದುರಾಸೆಗೋಸ್ಕರ ಅತಿ ಹೆಚ್ಚು ಕೀಟನಾಶಕಗಳು ಕ್ರಿಮಿನಾಶಕಗಳು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೇವೆ. ಇದನ್ನು ಕಡಿಮೆ ಮಾಡೋಣ. ಇದನ್ನು ಕಡಿಮೆ ಮಾಡಿದರೆ ನಮ್ಮ ನೀರು ಉಳಿಯುತ್ತೆ, ಮಣ್ಣು ಉಳಿತದೆ, ನಮ್ಮ ಪರಿಸರವೂ ಚೆನ್ನಾಗಿರುತ್ತೆ. ಎರಡನೇ ವಿಧಾನ. ಮೂರನೇದು ಸ್ಥಳೀಯವಾಗಿರ್ತಕ್ಕಂಥ ಜಾನುವಾರು ತಳಿಗಳನ್ನ ಸಂರಕ್ಷಣೆ ಮಾಡೋಣ. ಜಾನುವಾರು ತಳಿಗಳು ಸುಮಾರು ನಮ್ಮಲ್ಲಿ ಭತ್ತದಲ್ಲಿ 34-40 ಜಾತಿಯ ಜಾನುವಾರು ಭತ್ತದ ತಳಿಗಳಿದ್ದಾವೆ. ನಂತರ ಗೋ ಸಂಪತ್ತನ್ನ ಸಂರಕ್ಷಣೆ ಮಾಡೋಣ. ಇವತ್ತು ಗೋ ಸಂಪತ್ತು ನಾಶವಾಗ್ತಾ ಇದೆ, ಗೋ ಸಂಪತ್ತು ಇಲ್ಲಿ ತುಂಬಾ ಕಡಿಮೆ ಆಗ್ತಿದೆ, ಆ ಗೋ ಸಂಪತ್ತನ್ನ ಸಂರಕ್ಷಣೆ ಮಾಡೋಣ, ಆಮೇಲೆ ಸಾವಯವ ಕೃಷಿ ಬಗ್ಗೆ ಉತ್ತೇಜನ ನೀಡೋಣ. ನಂತರ ನಮ್ಮ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಭಜನಾ ಮಂದಿರಗಳಾಗಿರ್ಬೋದು, ರಸ್ತೆ ಇಕ್ಕಡಿಗಳಲ್ಲಿ ಅತಿ ಹೆಚ್ಚು ಬೆಲೆ ಬಾಳತಕ್ಕಂತ, ಅತಿ ಹೆಚ್ಚು ಮೌಲ್ಯ ಬರ್ತಿರತಕ್ಕಂತ ಉಪಯೋಗಿರ್ತಕ್ಕಂತ ಔಷಧಿ ಸಸಿಗಳು ನಮ್ಮಲ್ಲಿ ತುಂಬಾ ಇದಾವೆ, ಅವನ್ನ ಹೆಚ್ಚೆಚ್ಚಿನ ಸಸಿಗಳನ್ನ ನಾವು ಬೆಳೆಸೋಣ. ಜೊತೆಯಲ್ಲಿ ಈ ನೀರು ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ, ನೀರು ನಮ್ಮೆಲ್ಲರ ಸ್ವತ್ತು, ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ, ನೀರನ್ನ ಸಂರಕ್ಷಣೆ ಮಾಡೋಣ, ಎಷ್ಟು ಬೇಕಷ್ಟು ಮಾತ್ರ ನೀರು ನಾವು ಇದು ಮಾಡ್ಕೊಳ್ಳೋಣ. ಇಷ್ಟೆಲ್ಲ ನಾವು ಮಾಡಿದರೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದಂಗೆ ಇವನ್ನೆಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳು ಮಾಡಿದರೆ ಖಂಡಿತ ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೆ ಅನುದಾನ ಇಲ್ಲ, ನನ್ನ ಕಾರ್ಯಕ್ರಮದಲ್ಲಿ ತೊಡ್ಕೊಳ್ಳಲ್ಲ, ಅದಕ್ಕಿನ್ನೂ ನಾನೇನು ನನ್ನ ಪರಿಸರ ಕೊಟ್ಟಿದ್ದೀನಿ, ನಾನು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ, ನಮ್ಮ ರಾಜ್ಯಕ್ಕೆ ಏನು ಕೊಡಿ, ನಮ್ಮ ಹಳ್ಳಿಗೆ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇದನ್ನು ನಾವು ಸಾಮಾನ್ಯ ಜ್ಞಾನ ಬೆಳೆಸ್ಕೊಂಡು ಸಾಕು, ನಮ್ಮ ಪರಿಸರ ತುಂಬಾ ಚೆನ್ನಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಮುಂದಿನ ಪೀಳಿಗೆನ ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ನಾವು ಬರೀ ಸರ್ಕಾರ ಮಾಡಲಿ ಅನ್ನೋದಕ್ಕಿಂತ ನಾವು ಹೆಚ್ಚು ನಮ್ಮ ಕೊಡುಗೆನ ಈ ಪ್ರಕೃತಿಗೆ ಕೊಡ್ಬೇಕಂತೀರ ಸರ್? ಹೌದು, ಖಂಡಿತ ನಾವು ಕೊಡುಗೆ ಕೊಡಬೇಕು. ಈಗ ನಾನು ಏನು ಮಾಡಿದ್ದೀನಿ, ನಾನು ಸರ್ಕಾರ ನನಗೇನು ಮಾಡಿದೆ, ನಮ್ಮೂರು ನನಗೇನು ಮಾಡಿದೆ, ನಮ್ಮೂರಿಗೆ ನಾನೇನು ಕೆಲಸ ಮಾಡಿದ್ದೀನಿ, ನನ್ನ ಕೊಡುಗೆ ಏನು, ಇದ್ರ ಬಗ್ಗೆ ಸಾಮಾನ್ಯ ಪರಿಜ್ಞಾನ ಇದ್ರೆ ಸಾಕು, ಪರಿಸರ ಖಂಡಿತ ಸ್ವಚ್ಛಂದವಾಗುತ್ತೆ. ಇದನ್ನು ಬೇರೆಯವ್ರು ಹೇಳಿ ಮಾಡ್ತಕ್ಕಂಥಲ್ಲ, ಇದ್ರ ಬಗ್ಗೆ ಪ್ರಜ್ಞೆ ಇರ್ತಕ್ಕಂಥರು ನಾಗರಿಕರ ನಾಗರಿಕರ ನಾವು ಈ ಜೀವ ವೈವಿಧ್ಯ ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಕೆಲಸ ಮಾಡೋಣ. ಸರ್, ಈಗ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಹೆಚ್ಚು ಆಸಕ್ತಿ ತೋರಿಸಬೇಕು, ಆಗಿದ್ದಾಗ ನಮ್ಮ ಈ ಜೀವ ವೈವಿಧ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾಕೆ ಈ ಕಡೆಗಿನ್ನೂ ಹೆಚ್ಚು ರೈತರು ಈ ಸಾವಯವ ಕೃಷಿಗೆ ನೈಸರ್ಗಿಕ ಕೃಷಿಗೆ ಆಸಕ್ತಿ ತೋರಿಸ್ತಿಲ್ಲ? ಈಗಲೂ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಬಳಸೋದು, ಕ್ರಿಮಿ ಕೀಟನಾಶಕಗಳನ್ನ ಹೆಚ್ಚೆಚ್ಚು ಬಳಸಿದ್ರೆ ನಾವು ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಬಂದಿದೆ ರೈತರಿಗೆ ಅಂತೀರ ಸರ್? ಇತ್ತೀಚಿನ ದಿನದಲ್ಲಿ ಮನುಷ್ಯ ತನ್ನ ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ತನಗೇನು ಬೇಕು ಅಂದರೆ ದುಡ್ಡು ಮಾಡಬೇಕು, ದೊಡ್ಡ ದೊಡ್ಡ ಕಾರ್ ತಗೋಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ವಿಮಾನದಲ್ಲಿ ಓಡಾಡಬೇಕು, ತನಗೆ ಸಹಾಯ ಮಾಡ್ತಕ್ಕಂಥ ತನ್ನ ಜೊತೆಲಿರ್ತಕ್ಕಂಥ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಬೇಡ, ಮಣ್ಣು ನಂದಲ್ಲ, ಆ ಮನೋಭಾವನೆಯಿಂದ ಅವನು ದುಡ್ಡಿನ ಹಿಂದೆ ಹೋಗಿದ್ದರಿಂದ ಇವನ್ನೆಲ್ಲ ಮಾಡ್ತಾನೆ. ಮಣ್ಣು, ನೀರು, ಗಾಳಿ, ಬೆಳಕು ಇವು ನನ್ನವು, ನನಗೆ ಸಹಾಯ ಮಾಡ್ತಕ್ಕಂಥ ವಸ್ತುಗಳು ಅನ್ನೋ ಪರಿಜ್ಞಾನ ಎಲ್ಲೇ ತನಕ ಮನುಷ್ಯನಿಗೆ ಬರಲ್ಲೋ ಅಲ್ಲೇ ತನಕನೂ ಅವನು ಇದೇ ರೀತಿ ಮಾಡ್ತಾನೆ ಸರ್. ಈ ಮಣ್ಣು, ನೀರು, ಗಾಳಿ ಇದನ್ನೆಲ್ಲ ನಾವು ಈಗಲೇ ಒಂದು ಕಲುಷಿತ ಮಾಡ್ದಂಗೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಬಳುವಳಿಯಾಗಿ ಜೀವಂತ ಭೂಮಿನ ಪ್ರಕೃತಿನ ನಾವು ಕೊಡುಗೆ ಕೊಟ್ಟೋಗೋದು ಹೆಚ್ಚು ಅವಶ್ಯಕತೆ ಇದೆ ಅಂತೀರ ಸರ್? ನೋಡಿ, ಇವತ್ತೇನು ಮನುಷ್ಯ ಅಂದರೆ ತನ್ನ ಮಕ್ಕಳಿಗೆ ಬ್ಯಾಂಕಲ್ಲಿ ದುಡ್ಡಿಡ್ತಾನೆ, ನನ್ನ ಮಕ್ಕಳು ಮುಂದಿನ ಭವಿಷ್ಯ ಚೆನ್ನಾಗಿರಲಿ, ಅವರು ತೊಂದರೆ ಆಗದಂಗಿಲ್ಲ ಅಂತ. ಇದು ಖಂಡಿತ ನೀವಿಟ್ಟಂಥ ದುಡ್ಡು ಖಂಡಿತ ಏನಕ್ಕೂ ಬರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ವಿ ಅನೇಕ ಕಾರ್ಯಕ್ರಮದಲ್ಲಿ, ಕೊರೋನಾ ಕಲಿಸಿದ ಒಂದು ಪಾಠ, ಅವನ ಹತ್ರ ಕೋಟಿ ಕೋಟಿ ಕೋಟಿ ರೂಪಾಯಿ ಇದ್ರೂ ಅವನ ಜೀವ ಉಳಿಸೋಕ್ಕಾಗಲಿಲ್ಲ ಅಲ್ವಾ. ಹಾಗಾಗಿ ನೀವು ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರನಾಗಲಿ ನಮ್ಮ ಅರಣ್ಯ ಸಂಪತ್ತುಗಳನ್ನ, ಜೀವ ಸಂಪತ್ತನ್ನು ಉಳಿಸಿ, ಉಳಿಸಿದರೆ ಅವ್ರು ಉಳಿವು. ನೀವು ಕೂಡಿಟ್ಟ, ನೀವು ಅವರಿಗೆ ಆಸ್ತಿ ಮಾಡಿದ ಆಸ್ತಿ ಖಂಡಿತ ಏನಕ್ಕೂ ಬರಲ್ಲ. ಈ ಗಿಡ ಮರಗಳು ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ಗಾಳಿ ಸಿಗುತ್ತೆ, ಬೆಳಕು ಸಿಗುತ್ತೆ, ಹಣ್ಣು ಹಂಪಲು ಸಿಗುತ್ತೆ, ಈ ಭೂಮಿ ಮೇಲೆ ಸಾಯ ತನಕ ಆರೋಗ್ಯ ಇರುತ್ತೆ, ಸತ್ತೋಗ್ತಾರೆ, ಇಲ್ಲದ್ರೆ ನರಳಿ ನರಳಿ ಸತ್ತೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಿಮ್ಮಂಥ ಕೃಷಿ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಈ ನೀವು ಹೇಳಿದಂಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಇಂಥವಕ್ಕೆಲ್ಲ ಹೆಚ್ಚು ಒತ್ತು ಕೊಡಬೇಕಂತ ಸಾಕಷ್ಟು ಮಾಹಿತಿ ಕೊಡ್ತಾ ಇರ್ತೀರ. ಈ ಕಡೆಗೆ ಜನರ ಆಸಕ್ತಿ, ರೈತರ ಆಸಕ್ತಿ ಯಾವ ರೀತಿ ಇದೆ ಸರ್? ಖಂಡಿತ ಕೆಲವರು ಏನಾಗಿದೆ ಅಂದರೆ, ನಾವು ಸಾಮಾನ್ಯ ಸುಮಾರು ಜನಕ್ಕೆ ಹೇಳ್ತಾ ಇರ್ತೀವಿ, ರೈತರು ಏನು ಅಂದರೆ ಅವರಲ್ಲಿ ಉದಾಸೀನವಾದ ಭಾವನೆಗಳು, ಅವ್ರು ಏನಾಗಿ ಹೇಳ್ತಾರೆ. ಹಾಗಾಗಿ ಈ ಪ್ರಕೃತಿನೇ ನಮಗೆ ಪಾಠ ಕಲಿಸುತ್ತೆ. ಇತ್ತೀಚಿನಲ್ಲಿ ಪ್ರಕೃತಿ ತುಂಬ ಪಾಠ ಕಲಿಸ್ತಾ ಇದೆ, ಅದಕ್ಕೆ ಅನುಗುಣವಾಗಿ ರೈತರು ತುಂಬ ಜನ ಚೇಂಜ್ ಆಗ್ತಾ ಇದ್ದಾರೆ. ಎಲ್ಲರೂ ಕೀಟನಾಶಕಗಳು ಬಳಸ್ತಾ ಇಲ್ಲ ಇತ್ತೀಚೆಗೆ, ಏನು ಮಾಡ್ತಾರೆ ಅಂದರೆ ಅದಕ್ಕೆ ಅನುಗುಣವಾಗಿ, ಇಲ್ಲ ಸರ್ ನಾವು ತಪ್ಪು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ತಪ್ಪು ಮಾಡಬಾರ್ದು, ನಮಗೆ ಜ್ಞಾನ ಇರಲಿಲ್ಲ, ಜ್ಞಾನ ಸಿಗ್ತಾ ಇದೆ, ಅದ್ರ ಬಗ್ಗೆ ನಾವು ನೀವು ಹೇಳಿದಂಥ ಸಲಹೆಗಳನ್ನ ಸ್ವೀಕರಿಸಿ ಬಿಟ್ಟು ತುಂಬ ಜನ ರೈತರು ಚೇಂಜಸ್ ಆಗ್ತಾರೆ, ನಾವೇನು ಇನ್ನೂ ಅವ್ರ ಬದಲಾವಣೆ ಆಗಬೇಕು, ಅವರಿಂದ ಈ ಪರಿಸರ ಜೀವದ ಸಂರಕ್ಷಣೆ ಆಗಬೇಕು ಅಂದ್ಬಿಟ್ಟು ನಾವು ಇಷ್ಟಪಡ್ತೀವಿ, ಅವ್ರ ಇತ್ತೀಚಿನಲ್ಲಿ ಈ ಕಡೆ ವಾಲ್ತಾ ಇದಾರೆ ಸರ್. ಈ ಜೀವ ವೈವಿಧ್ಯ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಿಮ್ಮ ಸಂಶೋಧನಾ ಕೇಂದ್ರದಿಂದ ಏನಾದರೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನೇನಾದರೂ ಹಮ್ಮಿಕೊಳ್ತಾ ಇರ್ತೀರಾ ಸರ್ ಆಗಿಂದಾಗಲೇ? ಸರ್, ಈ ಸಂಶೋಧನಾ ಕೇಂದ್ರ ಜೊತೆಯಲ್ಲಿ ಈಗ ಸಂಶೋಧನಾ ಕೇಂದ್ರದಿಂದ ಕೆಲವು ಪ್ರಾತ್ಯಕ್ಷಿಕೆಗಳು, ಆಮೇಲೆ ರೈತರನ್ನ ಗುಂಪು ಚರ್ಚೆಗಳು, ಆಮೇಲೆ ವಿದ್ಯಾರ್ಥಿಗಳನ್ನ ನಾವು ಇದ್ರ ಬಗ್ಗೆ ಹೇಳ್ಬಿಟ್ಟು ಅವರು ರೈತರಿಗೆ ಹೇಳ್ತಕ್ಕಂಥ ಕಾರ್ಯಕ್ರಮಗಳು, ಜಿಲ್ಲಾ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳು, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲೆಲ್ಲಿ ಜಾತ್ರೆಗಳು ನಡೀತಾ ಇರ್ತವೆ ಅಲ್ಲಲ್ಲಿ ಕೆಲವು ಸ್ಟಾಲ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಪೋಸ್ಟರ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಜೀವ ಇದ್ರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದ್ವಿ. ಇದಕ್ಕೆ ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತಿಯು ಸಹಕಾರ ಕೊಡ್ತಾ ಇದೆ ಸರ್. ಕೊನೆಯದಾಗಿ ಜೀವವೈದ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ಈ ಮನುಷ್ಯ ಮೊದಲು ಸ್ವಾರ್ಥತೆ ಬಿಡಬೇಕು. ತಾನು ತನ್ನ ಕುಟುಂಬ, ತನ್ನ ಕುಟುಂಬದ ಸಹಿತ ಈ ಸ್ವಾರ್ಥತೆ ಬಿಟ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜೀವ ಸಂಕುಲಗಳು ನನ್ನಂಗೆ, ನನ್ನಂತೆ, ನನ್ನ ಬಾಂಧವರಂತ ಈ ಭಾವನೆ ಇರಲಿ. ಹಾಗಾದಾಗ ಮಾತ್ರ ನಾವು ಉಳಿವು, ನಮ್ಮ ಉಳಿವಾಗುತ್ತೆ, ಪರಿಸರ ಉಳಿವಾಗುತ್ತಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಜೀವ ವೈದ್ಯತೆ ಬಗ್ಗೆ ನಿಮ್ಮನ್ನ ಯಾರಾದರೂ ನಮ್ಮ ರೈತ ಬಾಂಧವರು ಸಂಪರ್ಕ ಮಾಡಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಖಂಡಿತ, ನೀವು ಜೀವ ವೈವಿಧ್ಯತೆ ಬಗ್ಗೆ ನನ್ನ ಯಾವಾಗಾದರೂ ನೀವು ಪ್ರಶ್ನಿಸಿ, ನನ್ನ ನಂಬರು 9448154608 ಅಂತ, ಸಂಜೆ ಹೊತ್ತಲ್ಲಿ ನಾನು ಸಂಪರ್ಕ ಮಾಡಿದ ಅನುಕೂಲ. ಯಾಕಂದರೆ ಬಿಡುವಿನ ಟೈಮಲ್ಲಿ ನಾನು ಬೇರೆ ಕಾರ್ಯಕ್ರಮದಲ್ಲಿ ಇರ್ತೀನಿ, ನೀವು ಫೋನ್ ಮಾಡಿದಾಗ ಸಿಕ್ಕಿರೋಕ್ಕಾಗಲ್ಲ. ಹಾಗಾಗಿ ನೀವು ಅನ್ಯಥಾ ಭಾವಿಸಬೇಡಿ. ಸಂಜೆ 8 ಗಂಟೆ ಮೇಲೆ ನೀವು ಖಂಡಿತ ಫೋನ್ ಮಾಡಿ, ಎಷ್ಟು ಸಾಧ್ಯವಿರು ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ಈ ಜೀವ ವೈವಿಧ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರು ಡಾಕ್ಟರ್ ಸುದರ್ಶನ್ ಸರ್ ಅವ್ರನ್ನ ಏನಾದರೂ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9444154608. ಬಹಳ ಸಂತೋಷ ಸರ್, ಇದುವರೆಗೂ ಈ ಜೀವ ವೈವಿಧ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಈ ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇದುವರೆಗೂ ಜೀವ ವೈವಿಧ್ಯತೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಹಾಯಕ ಪ್ರಾಧ್ಯಾಪಕರಾದ ಜಿಟಿ ಸುದರ್ಶನ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420 2233. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ, ಭತ್ತದಲ್ಲಿ ಹಲವಾರು ಹೆಚ್ಚು ಇಳುವರಿ ಕೊಡುವ ತಳಿಗಳು ಬಳಕೆಯಲ್ಲಿವೆ. ಇವು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಯಾವುದೇ ಸ್ಥಳೀಯ ತಳಿಗಿಂತ ಅಧಿಕ ಇಳುವರಿ ನೀಡಬಲ್ಲವು. ಆದರೆ ಬೇಸಾಯ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸದೆ ಕೇವಲ ರಸಗೊಬ್ಬರಗಳಿಂದ ಮಾತ್ರವೇ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ. ಇದರ ಪ್ರಕಾರ ಒಂದು ಪ್ರದೇಶದಲ್ಲಿ ಬರುವ ಇಳುವರಿಯು ಹೆಚ್ಚಾಗಿ ಆ ಪ್ರದೇಶದಲ್ಲಿ ಇರುವ ತೆನೆಗಳ ಸಂಖ್ಯೆಯನ್ನೇ ಅವಲಂಬಿಸಿರುತ್ತದೆ. ತೆನೆಗಳು ಸರಿಯಾದ ರೀತಿಯಲ್ಲಿ ಬರಬೇಕಾದಲ್ಲಿ ಸಾರ್ವಜನಿಕದ ಪೂರೈಕೆ ಅವಶ್ಯಕ. ಆದ್ದರಿಂದ ಭತ್ತದ ಬೆಳೆಯ ನಿರ್ವಹಣೆಯಲ್ಲಿ ಪ್ರತಿ ಪೈರಿನಲ್ಲೂ ಹೆಚ್ಚು ಇಲುಕುಗಳು ಬೆಳೆಯುವಂತೆ ಮಾಡುವುದು ಮುಖ್ಯವಾಗಿದೆ. 1 ಎಕರೆಗೆ ನಾವು ನೀಡಬೇಕಾದ ಸಾರಜನಕದ ಪ್ರಮಾಣವು ಪೋಲಾಗದಂತೆ ಪೂರ್ಣವಾಗಿ ಬೆಳೆಗೆ ಲಭ್ಯವಾಗುವುದು ಅವಶ್ಯಕವಾದರೂ ಸಹ ಸಾರಜನಕದ ಅಂಶವು ಮುಖ್ಯವಾಗಿ 4 ಸಂದರ್ಭಗಳಲ್ಲಿ ಪೋಲಾಗುತ್ತದೆ. ಅವುಗಳೆಂದರೆ ಹರಿದು ಹೋಗುವುದು, ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಇಂಗಿ ಹೋಗುವುದು, ಯೂರಿಯಾ ಗೊಬ್ಬರವನ್ನು ಮಣ್ಣಿನ ಮೇಲೆ ಉದುರಿಸಿದಾಗ ಅದರಲ್ಲಿ ಸ್ವಲ್ಪ ಭಾಗ ಅಮೋನಿಯಾ ಸಾರಜನಕವಾಗಿ ರೂಪಾಂತರ ಹೊಂದಿ ಆವಿಯಾಗುವುದು ಹಾಗೂ ನೈಟ್ರೇಟ್ ರಹಿತವಾಗುವುದು. ಅದಕ್ಕಾಗಿ ಸಾರಜನಕವನ್ನು ಬೆಳೆಗೆ ನೀಡುವಾಗ ಅದರ ಪ್ರತಿ ಕೆಜಿ ಸಾರಜನಕದಿಂದಲೂ ಬರುವ ಉತ್ಪತ್ತಿಯ ಕಡೆಗೆ ಗಮನ ಹರಿಸಿ ಭತ್ತದ ಬೆಳೆಗೆ ಕೊಡಬೇಕಾದ ಸಾರಜನಕ ರಸಗೊಬ್ಬರವನ್ನು ಒಂದೇ ಬಾರಿ ಕೊಡುವುದರ ಬದಲಾಗಿ 2-3 ಸಲ ಕೊಡುವುದರಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಾರಜನಕಾಂಶವನ್ನು ಒದಗಿಸಿದಂತಾಗುವುದರ ಜೊತೆಗೆ ಪೋಲಾಗುವುದನ್ನು ಸಹ ಕಡಿಮೆ ಮಾಡಬಹುದು. ಈ ರೀತಿ 2-3 ಬಾರಿ ಕೊಡುವುದರಿಂದ ಪೈರೆಲ್ಲವೂ ಒಂದೇ ಸಮನಾಗಿ ಏರುಪೇರಿಲ್ಲದೆ ಬೆಳೆಯಲು ಸಾಧ್ಯವಾಗುತ್ತದೆ. ಭತ್ತದ ಬೆಳೆಗೆ 2 ಬಾರಿ ಅಂದರೆ ಬೆಳವಣಿಗೆಯ ಕಾಲದಲ್ಲಿ ಮತ್ತು ತೆನೆ ಬರುವುದಕ್ಕೆ ಮುಂಚಿತವಾಗಿ ಸಾರಜನಕಾಂಶವು ಅತ್ಯಗತ್ಯವಾಗಿ ಬೇಕು. ಜೊತೆಗೆ ಮಣ್ಣಿನ ಗುಣ ಮತ್ತು ತಳಿಗಳನ್ನು ಅವಲಂಬಿಸಿ ಕೊಡಬೇಕಾದ ಸಾರಜನಕದ ಪ್ರಮಾಣ ಮತ್ತು ಕಾಲವನ್ನು ನಿರ್ಧರಿಸಬೇಕಾಗುತ್ತದೆ. ಭತ್ತದ ಇಳುವರಿ ಹೆಚ್ಚಿಸಬೇಕಾದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯ ತೆನೆಗಳ ಸಂಖ್ಯೆ, ಪ್ರತಿ ತೆನೆಯಲ್ಲಿನ ಕಾಳುಗಳ ಸಂಖ್ಯೆ ಮತ್ತು ಪ್ರತಿ ಕಾಳು ಜೊಳ್ಳಾಗದೆ ಗಟ್ಟಿ ಕಾಳಾಗಿರುವುದನ್ನು ಅವಲಂಬಿಸಿರುತ್ತದೆ. ಅದರಂತೆ ಒಂದು ಬೆಳೆಯಲ್ಲಿನ ಗರಿಷ್ಠ ತೆನೆಗಳ ಸಂಖ್ಯೆಯನ್ನು ವೃದ್ಧಿಸಲು ಆ ತಾಕಿನಲ್ಲಿರಬೇಕಾದ ಇಲುಕುಗಳ ಸಂಖ್ಯೆ ಆಧಾರವಾಗಿರುತ್ತದೆ. ಅದಕ್ಕಾಗಿ ಪ್ರತಿ ಪ್ರದೇಶದ ಅಥವಾ ತಾಕಿನಲ್ಲಿ ಇಲುಕುಗಳು ಬರುವ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸುವುದು ಬಹುಮುಖ್ಯ. ಭತ್ತದ ಬೆಳೆಗೆ ಸಾರಜನಕ ಒದಗಿಸುವ ಸಮಯ ಮತ್ತು ಪ್ರಮಾಣವನ್ನು ನಿರ್ಧರಿಸಲು ಗಮನಿಸಬೇಕಾದ ಅಂಶಗಳೆಂದರೆ, ಪೈರಿನಲ್ಲಿ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕುಗಳು ಚೆನ್ನಾಗಿ ಬರುತ್ತವೆ. ತಡವಾಗಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕಿನ ಬೆಳವಣಿಗೆಯಾಗುವುದಿಲ್ಲ. ಇದರಿಂದ ಬರುವ ತೆನೆಗಳಲ್ಲಿ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಕಾಳು ಕಟ್ಟುತ್ತದೆ. ತಡವಾಗಿ ಮತ್ತು ತೆನೆ ಬರುವುದಕ್ಕೆ ಮುಂಚಿತವಾಗಿ ಹೆಚ್ಚಿನ ಸಾರಜನಕ ಒದಗಿಸುವುದು ಸರಿಯಾದ ಪದ್ಧತಿ ಆಗುವುದಿಲ್ಲವಾದ್ದರಿಂದ ಬೆಳೆಯ ಇಳುವರಿ ಹೆಚ್ಚಾಗಲಾರದು. ಭತ್ತದ ಬೆಳೆಗೆ ಬೆಳವಣಿಗೆಯ ಎಲ್ಲಾ ಹಂತದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಒದಗುವಂತೆ ಮಾಡುವುದು, ಒದಗಿಸಿದ ಸಾರಜನಕಾಂಶದಿಂದ ಗರಿಷ್ಠ ಪ್ರಮಾಣದಲ್ಲಿ ಉತ್ಪತ್ತಿ ಪಡೆಯುವುದು ಸಾರಜನಕದ ಮಹತ್ವವಾಗಿರುತ್ತದೆ. ಇಂತಹ ಅಂಶಗಳನ್ನು ಆಧರಿಸಿ ಸಂಶೋಧನಾ ಕ್ಷೇತ್ರಗಳಲ್ಲಿ ನಡೆಸಿದ ಪ್ರಯೋಗಗಳ ಆಧಾರದ ಮೇಲೆ ಬೆಳೆಗೆ ಕೊಡಬೇಕಾದ ಸಾರಜನಕದ ಪ್ರಮಾಣ ಮತ್ತು ವಿಧಾನಗಳನ್ನು ನಿರ್ಧರಿಸುವ ಅಂಶಗಳನ್ನು ರೈತ ಬಾಂಧವರು ಗಮನಿಸಬೇಕು. ಮೇಲು ಗೊಬ್ಬರ ನೀಡುವುದು ನಾಟಿ ಮಾಡಿದ 2.5 ಮತ್ತು 3 ವಾರಗಳ ನಂತರ ಮತ್ತು ತೆನೆ ಬರುವುದಕ್ಕೆ 1 ವಾರ ಮೊದಲು ಮೇಲುಗೊಬ್ಬರವನ್ನು ನೀಡಬೇಕು. ಮೇಲುಗೊಬ್ಬರ ಕೊಡುವಾಗ 24 ಗಂಟೆಗಳಿಗೆ ಮುಂಚೆ ಗದ್ದೆಯಲ್ಲಿರುವ ನೀರನ್ನೆಲ್ಲ ಬಸಿದು ಹೊರಗೆ ತೆಗೆದು ಮೇಲುಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ಮತ್ತೆ ನೀರು ಕೊಡಬೇಕು. ಮಣ್ಣಿನಲ್ಲಿ ಸಾರಜನಕ ಕಡಿಮೆಯಾಗಿದ್ದಾಗ ನಾಟಿ ಮಾಡುವ ಸಮಯದಲ್ಲಿ ಹೆಚ್ಚು ಸಾರಜನಕವನ್ನು ಒದಗಿಸಬೇಕು. ಮಣ್ಣಿನಲ್ಲಿ ಸಾಕಷ್ಟು ಸಾರಜನಕವಿದ್ದಾಗ ನಾಟಿ ಮಾಡುವ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾರಜನಕ ಒದಗಿಸಿ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತದೆ. ಮರಳು ಮಿಶ್ರಿತ ಮಣ್ಣಾದಲ್ಲಿ ಯಾವುದೇ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಒದಗಿಸಬಾರದು. ಕಡಿಮೆ ಇಲುಕುಗಳನ್ನು ಕೊಡುವ ತಳಿಗಳಿಗೆ ಹಾಗೂ ಅಲ್ಪಾವಧಿಯ ತಳಿಗಳಿಗೆ ಬೆಳೆಯ ಪ್ರಾರಂಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಬೇಕು. ದೀರ್ಘಾವಧಿ ತಳಿಗಳಿಗೆ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತದೆ. ಬೆಳೆಯ ಪ್ರಾರಂಭದಲ್ಲಿ ತಂಪಾದ ಹವಾಗುಣವಿದ್ದಲ್ಲಿ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬೆಳೆಯಲ್ಲಿ ದುಂಡಾಣು ರೋಗದ ಸೂಚನೆ ಕಂಡು ಬಂದಾಗ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಕಂತುಗಳಲ್ಲಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹೆಚ್ಚು ವಯಸ್ಸಾದ ಪೈರನ್ನು ನಾಟಿ ಮಾಡಿದ ಸಂದರ್ಭದಲ್ಲಿ ಕಡಿಮೆ ಅಂತರದಲ್ಲಿ ನಾಟಿ ಮಾಡಿ ನಾಟಿ ಸಮಯದಲ್ಲಿ ಹೆಚ್ಚು ಸಾರಜನಕ ಕೊಡಬೇಕಾಗುತ್ತದೆ. ಸಾರಜನಕವನ್ನು ಉಪಯೋಗಿಸುವ ರೂಪ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಸಾರಜನಕವನ್ನು ಒದಗಿಸಬೇಕು. ಸಿಂಪರಣೆ ಮೂಲಕ ಸಾರಜನಕವನ್ನು ಒದಗಿಸುವುದು ಸಿಂಪರಣೆ ಮೂಲಕ ಸಾರಜನಕವನ್ನು ಭತ್ತದ ಬೆಳೆಗೆ ಒದಗಿಸುವುದು ಹೆಚ್ಚಿನ ವಿಸ್ತೀರ್ಣದಲ್ಲಿ ಕಷ್ಟ ಸಾಧ್ಯವಾದರೂ ಸಹ ಇದರಿಂದ ಹಲವು ಉಪಯೋಗಗಳಿವೆ. ಮರಳು ಮಿಶ್ರಿತ ಮಣ್ಣಿನ ಜಮೀನುಗಳಲ್ಲಿ ಸಾರಜನಕದ ಗೊಬ್ಬರಗಳು ಭೂಮಿಗೆ ಇಂಗಿ ಹೋಗುವುದೇ ಹೆಚ್ಚು ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಸಾರಜನಕದ ಗೊಬ್ಬರಗಳನ್ನು ಚೆಲ್ಲಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಹೊರಹೋಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಸಿಂಪರಣ ಮೂಲಕ ಸಾರಜನಕ ಒದಗಿಸುವುದು ಪರಿಣಾಮಕಾರಿಯಾಗಿರುತ್ತದೆ. ರಂಜಕ ಮತ್ತು ಪೊಟ್ಯಾಷಗಳ ಬಳಕೆ ಸಾರಜನಕವನ್ನು ಪೈರು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಲು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಂಜಕವೂ ಇರಲೇಬೇಕಾಗುತ್ತದೆ. ಅದರಂತೆ ರಂಜಕದ ಕೊರತೆ ಇರುವ ಕಡೆ ಸಾರಜನಕ ಮತ್ತು ಪೊಟಾಷಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿದರೂ ಸಹ ನಿರೀಕ್ಷಿಸಿದಷ್ಟು ಉಪಯೋಗ ಪಡೆದುಕೊಳ್ಳಲಾಗುವುದಿಲ್ಲ. ಭತ್ತದ ಪೈರು ಪ್ರಾರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕವನ್ನು ಬಳಸುತ್ತದೆ. ಪೈರು ಸಾರಜನಕ ಮತ್ತು ರಂಜಕಕ್ಕಿಂತಲೂ ಮರಳು ಮಣ್ಣಿನ ಪ್ರದೇಶಗಳಲ್ಲಿ ಹೆಚ್ಚು ಪೊಟಾಷಿಯಂ ಬಳಸುತ್ತದೆ. ಇದನ್ನು ಬೆಳೆಯ ಪ್ರಾರಂಭದಲ್ಲಿಯೇ ರಂಜಕದ ಜೊತೆಯಲ್ಲಿ ಒದಗಿಸಬೇಕು. ಒಟ್ಟಿನಲ್ಲಿ ಬೆಳೆಗೆ ಕೊಡಬೇಕಾದ ರಂಜಕ ಮತ್ತು ಪೊಟಾಷಿಯಂ ಪ್ರಮಾಣವನ್ನು ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಿರ್ಧರಿಸುವುದು ಉತ್ತಮ. ರೈತ ಬಾಂಧವರೇ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ, ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಅಥವಾ ಕೃಷಿ ಆಯುಕ್ತಾಲಯದಲ್ಲಿರುವ ಸಹಾಯವಾಣಿ ಕೇಂದ್ರ BSNL ದೂರವಾಣಿ ಸಂಖ್ಯೆ 1800-425-3553 ಅಥವಾ ಕಿಸಾನ್ ಕರೆ ಕೇಂದ್ರದ ದೂರವಾಣಿ ಸಂಖ್ಯೆ 1800-180-1551 ಉಚಿತವಾಗಿ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಬಳ್ಳಾರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಗರಿಷ್ಠ 1728, ಕನಿಷ್ಠ 1556. ಕಡಲೆಕಾಳು ಗರಿಷ್ಠ ಮತ್ತು ಕನಿಷ್ಠ 3876. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಗರಿಷ್ಠ 8019, ಕನಿಷ್ಠ 3012. ಬಿಳಿಜೋಳ 1566, ಕನಿಷ್ಠ 1202. ಮೆಕ್ಕೆಜೋಳ ಸ್ಥಳೀಯ 1683, ಕನಿಷ್ಠ 1539. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಗರಿಷ್ಠ ಮತ್ತು ಕನಿಷ್ಠ 3116. ನವಣೆ ಹೈಬ್ರಿಡ್ ಗರಿಷ್ಠ 2330, ಕನಿಷ್ಠ 2128. ಇದೀಗ ಕೇಳೋಣ ಜನಪದ ಗೀತೆಯನ್ನು. ಚಂದಾದ ಮಾಯಕಾರ ಮಾದೇವಿಗೆ ಚೆಲ್ಲಿದ್ದರು ಮಲ್ಲಿಗೆಯ. ಓ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದ್ದರು ಮಲ್ಲಿಗೆಯ.